ಶಕ್ತಿ ದೇ ಈಶು ಶಕ್ತಿ ದೇ ಪವಿತ್ರಾತ್ಮ ತೂ ಶಕ್ತಿ ದೇ ಶಕ್ತಿ ದೇ ಈಶು ಶಕ್ತಿ ದೇ ಪವಿತ್ರಾತ್ಮ ತೂ ಶಕ್ತಿ ದೇ ಶಕ್ತಿ ದೇ ಈಶು ಶಕ್ತಿ ದೇ ಪವಿತ್ರ ಶಕ್ತಿ ದೇ ಪವಿತ್ರಾತ್ಮ